ಸೈನಲಿ ಬಗೆ ಮನೆ ಕೊಡಿಸ ದುರು ದುರು ನರೋ ನಮಯಲು ಮಲೈ ಪನಿ ಸುಸ ದುರು ದುರು ನರೋ ನಮಯಲು ಮಲೈ ಪನಿ ಸುಸ ಸೈನಾರಿ ಬಗೆ ಮನೆ ಕೊಡಿಸ ಗುರು